ಜಲ ತುಮ ಬಿನ ಓಟ ನ ಕಾಯಿ ಕಾಡ ಲೇಹೊ ಸಂಸಾರ ಸಾಗರ ಮಹ ನಾನಕ ಪ್ರಭ ಶರಣಾಯಿ ವಾಹಿಗುರು ಜೀ ಕಾ ಖಾಲಸಾ ವಾಹಿಗುರು ಜೀ ಕೀ ಫತಿಹ. ಸೋರಠ ਮਹੱਲਾ ਪੰਜਵਾਂ ਮਾਇਆ ਮੋਹ ਮਗਨ ਅੰਧਿਆਰੈ ਦੇਵਨ ਹਾਰ ਨਾ ਜਾਣੈ ਜੀਉ ਪਿੰਡ ਸਾਜ ਜਿਨ ਰਚਿਆ